ಅಲ್ಲಲ್ಲಿ ಅತಿ ಹಗುರದಿಂದ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಿಳಿದು ಬರುತ್ತದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇತ್ತೀಚಿನ ದಿನಗಳಲ್ಲಿ ಒಂದು ಮಾತನ್ನ ನಾವು ಕೇಳ್ತೇವೆ, ಏನಂತ ಹೇಳಿದ್ರೆ ನಮ್ಮ ಯುವಕರು ಕೃಷಿಯತ್ತ ಮುಖ ಮಾಡುವುದಿಲ್ಲ, ಕೃಷಿಯ ಬಗ್ಗೆ ಅಷ್ಟು ಆಸಕ್ತಿಯನ್ನ ತೋರುವುದಿಲ್ಲ ಅನ್ನೋದು. ಆದ್ರೆ ನಮ್ಮ ಅಫಜಲ್ಪುರ ತಾಲೂಕಿನ ಸ್ಟೇಷನ್ ಗಣಗಾಪುರದ ವಿಶಾಲ್ ಕೃಷ್ಣ ಟಿಕೋಳೆ ಇವರಲ್ಲಿ ಮಾತಾಡಿದ್ರೆ ಇದೊಂದು ಅಪವಾದದ ವ್ಯಕ್ತಿ ಇವರು. ಯಾಕೆಂದ್ರೆ ಅವರು ಕೃಷಿಯನ್ನ ಮಾಡ್ತಾರೆ, ಕೃಷಿಯ ಬಗ್ಗೆ ಆಸಕ್ತಿಯನ್ನ ವಹಿಸ್ತಾರೆ, ಬಹಳ ವಿಶೇಷವಾಗಿರತಕ್ಕಂತ ಅನುಭವವನ್ನು ಕೂಡ ಹೊಂದಿದ್ದಾರೆ. ವೃತ್ತಿಯಲ್ಲಿ ಅವರು ಕೃಷಿಕ, ಆದರೆ ಅವರು ಶಿಕ್ಷಣ ಪಡೆದದ್ದು ಇಂಜಿನಿಯರಿಂಗ್ನಲ್ಲಿ, ಸಿವಿಲ್ ಇಂಜಿನಿಯರಿಂಗ್ ಮಾಡಿದಂಥ ಒಬ್ಬ ಯುವಕ. ಇದೀಗ ಅವರು ಎರೆಹುಳು ಗೊಬ್ಬರದ ಅನುಭವ ಮತ್ತು ಹೈನುಗಾರಿಕೆಯ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ. ವಿಶಾಲ್ ಕೃಷ್ಣ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ವಿಶಾಲ್ ಕೃಷ್ಣ ಅವರೇ, ಈಗ ನೀವು ಕಲಿತದ್ದು ಬಿಇ ಸಿವಿಲ್ ಅಲ್ವಾ, ಕೃಷಿಗೆ ಯಾಕೆ ಬರಬೇಕು ಅಂತ ಮನಸ್ಸು ಮಾಡಿದ್ರಿ? ಸರ್, ಆಕ್ಚುಲಿ ಊರಲ್ಲಿ ಇದ್ದು ಏನಾದ್ರೂ ಮಾಡ್ಕೊಳ್ಳೋಣ, ಬೇರೆ ಕಡೆ ಹೋಗಿ ಮಾಡ್ಕೊಳಕಿಂತ ಬೆಟರ್ ಊರಲ್ಲಿ ಇದ್ದು ಏನಾದ್ರೂ ಸಾಧಿಸೋಣ ಅಂತ ಹೇಳಿ ಹೈನುಗಾರಿಕೆ ಫಸ್ಟ್ ಗೆ ನಾನು ಮಾಡಿದ್ದೆ ಸರ್. ಹೈನುಗಾರಿಕೆ ಜೊತೆ ಜೊತೆನೆ ಎರೆಹುಳ ಗೊಬ್ಬರ ಮಾಡ್ತಾ ಇದ್ದೆ ಸರ್. ಅಂದ್ರೆ ಎರಡನ್ನ ನೀವು ಮಾಡಿದ್ದು, ಅಂದ್ರೆ ಬೇರೆ ಕಡೆಯಲ್ಲಿ ಬೇರೆ ಕೈಯಲ್ಲಿ ದುಡಿಯೋದು ಬೇಡ, ಸ್ವಂತ ದುಡಿಯೋಣ ಅಂತ ಹೇಳ್ಕೊಂಡು. ನೀವು ನಿಮ್ ತಂದೆಯವ್ರಿಗೆ ಎಷ್ಟು ಜನ ಮಕ್ಕಳು? ಇಬ್ಬರು ಸರ್, ಒಬ್ಬ ತಮ್ಮ ಇದ್ದಾನೆ, ನಾನೊಬ್ಬ. ತಮ್ಮನ್ನು ಕೂಡ ಕೃಷಿಯತ್ತ ಇದ್ದಾನ? ಹಾಂ ಸರ್. ನಿಮ್ಗೆ ಸಹಾಯಕನಾಗಿ ಕೆಲಸ ಮಾಡ್ತಾನೆ? ಹಾ ಸರ್. ಏನು ಓದ್ತಾ ಇದ್ದಾನೆ ಅಲ್ಲ, ಕೃಷಿಯಲ್ಲೇ ಇದ್ದಾನೆ? ಅವ್ನ್ ಟೆಂತ್ ಓದಿದಾನೆ ಸರ್, ಅದ್ರ ಸಲುವಾಗಿ ಕೃಷಿಯಲ್ಲೇ ಇದ್ದಾನೆ. ಅಂದ್ರೆ ನಿಮ್ದೇ ಆದ ಜಮೀನ್ ಇದೆ? ಹೇಗೆ? ನಮ್ದೇ ಆದ ಜಮೀನ್ ಇದೆ ಸರ್. ಎಷ್ಟಿದೆ ಸರ್? 10 ಎಕರೆ ಇದೆ ಸರ್. ಅದ್ರಲ್ಲಿ 3 ಎಕರೆ ಹೈನುಗಾರಿಕೆ ಮತ್ತೆ ಎರೆಹುಳ ಗೊಬ್ಬರ ಸಲುವಾಗಿ ಯೂಸ್ ಮಾಡ್ತೀವಿ ಸರ್. ಉಳಿಕಿದ್ದು ಮೇಲಡಿ ಇದೆ ಸರ್. ಈಗ ವಿಶಾಲ್ ಅವರು, ಒಂದು ಮಾತು ಕೇಳಿ ಬರ್ತಾ ಇದೆ, ಕೃಷಿ ಅತ್ತ ಯುವಕರು ಬರೋದೇ ಇಲ್ಲ ಅಂತ. ನೀವು ಕೃಷಿ ಮಾಡುವಾಗ ನಿಮ್ಗೆ ಏನ್ ಅನಿಸ್ತಾ ಇದೆ ಅಂತ? ಏನಂತ ಹೇಳಿ ಸರ, ಮಾಡ್ಕೊಂಡೋದ್ರೆ ಯಾವ್ದಾದ್ರು ಒಳ್ಳೇದೇ ಇರುತ್ತೆ, ಆದ್ರೆ ನಾವು ಕಷ್ಟಪಟ್ಟು ಮಾಡ್ಬೇಕು, ಆಸಕ್ತಿ ಇರಬೇಕು ಅಷ್ಟೇ ಸರ್ ನಮ್ಮ ಮಾಡೋ ಕೆಲಸ. ಆಸಕ್ತಿ ಮತ್ತು ಶ್ರಮ ಇರಬೇಕು ಅಂತ ಅಲ್ವಾ? ಹಾಗಾದ್ರೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಅಲ್ವಾ? ಬಹಳ ಒಳ್ಳೇದು ವಿಶಾಲ್ ಕೃಷ್ಣ ಟಿಕೊಳ್ಳವರೇ. ಯಾಕಂದ್ರೆ ನೀವು ಅಫಜಲ್ಪುರ ತಾಲೂಕಿನ ಒಂದು ಸ್ಟೇಷನ್ ಗಣಪುರ ಅಂದ್ರೆ ಒಂದು ಸಾಮಾನ್ಯ ಒಂದು ಹಳ್ಳಿಯ ಪ್ರದೇಶ, ಅಲ್ಲಿ ಇದ್ದುಕೊಂಡು ನೀವು ಕೃಷಿಯನ್ನ ಮಾಡ್ತಾ ಇದ್ದೀರಿ. ನೀವು ಉದ್ಯೋಗಕ್ಕೆ ಬಯಸಿದ್ರೆ ನೀವು ದೊಡ್ಡ ನಗರಗಳಲ್ಲಿ ಇರಬಹುದಿತ್ತು, ಆದ್ರೆ ನಗರ ಜೀವನಕ್ಕಿಂತ ಗ್ರಾಮ ಜೀವನ ಒಳ್ಳೇದು ಅಂತ ನಿಮ್ದು ಅಲ್ವಾ? ಈಗ ನೀವು ಈ ಎರೆಹುಳು ಗೊಬ್ಬರವನ್ನ ಮಾಡ್ತಾ ಇದ್ರಿ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಸರ್, ನಾ ಈಗ 3 ಇಯರ್ಸ್ ಆಯ್ತಾರೆ ಎರೆಹುಳ ಗೊಬ್ಬರ ಮಾಡ್ತಾ ಇದ್ದೀನಿ. ಎರೆಹುಳು ಗೊಬ್ಬರ ಮಾಡಬೇಕು ಅಂತ ನಿಮ್ಗೆ ಯಾಕೆ ಮನಸ್ಸಿಗೆ ಬಂತು? ಸರ್, ಆಕ್ಚುಲಿ ನಮ್ಮ ಹತ್ರ ಈಗ ಆಕಳಗಳು ಇದ್ದಾವ ಸರ್, ಮತ್ತ ಅದ್ರದ್ದು ಈಗ ಬೈ ಪ್ರಾಡಕ್ಟ್ ಏನಾದ್ರೂ ಮಾಡಿ ಸೇಲ್ ಮಾಡ್ಬೇಕಂದ್ರೆ ನಮಗೆ ಅಲ್ಲಿ ಹೊಲ ಇರೋದು ಕಡಿಮೆ ಇದೆ ಸರ್. ನಮಗೆ ಯೂಸ್ ಆಗಷ್ಟು ನಾವು ಯೂಸ್ ಮಾಡ್ಕೊಂಡು ಮಾರಿ ಜೀವನ ಮಾಡೋದಲ್ಲ, ಅದ್ರ ಜೊತೆಗೆ ಇದೇನಾದ್ರೂ ಮಾಡೋಣ. ಎರೆಹುಳ ಗೊಬ್ಬರನು ಒಂದು. ಈಗ ಎರೆಹುಳು ಗೊಬ್ಬರ ಮಾಡಬೇಕಾದ್ರೆ ಅದಕ್ಕೊಂದು ತರಬೇತಿ ಏನಾದ್ರೂ ಪಡೀಲಿಲ್ವ ನೀವು? ತರಬೇತಿ ಅಂತ ನಾರ್ಮಲ್ ಆಗಿ ಕೆವಿಕೆ ಅಲ್ಲಿ ಕೇಳ್ಕೊಂಡು ಹೋಗಿದ್ದೆ, ಆಮೇಲೆ ನಾನೇ ಮಾಡ್ಕೊಂಡು ಬಂದಿದ್ದೀನಿ. ಈಗ ಹೇಳಿ ವಿಶಾಲ್ ಅವರೇ, ಈ ಎರೆಹುಳು ಗೊಬ್ಬರ ಮಾಡೋದು ಹೇಗೆ, ಅದರ ವಿಧಾನ ಹೇಗೆ, ಮೊದಲಿನಿಂದಲೇ ಪ್ರಾರಂಭದ ಹಂತದಿಂದ? ಸರ್, ಎರೆಹುಳ ಗೊಬ್ಬರ ಫಸ್ಟ್ ಮಾಡ್ಬೇಕಂದ್ರೆ ಭೂಮಿ ಇದು ಇರ್ಬೇಕು ಸರ್, ಮೆತ್ತಗೆ ಇರಬಾರ್ದು ಸರ್, ಸ್ವಲ್ಪ ಹಾರ್ಡ್ ಇರಬೇಕು. ಮತ್ತೆ ಹಾರ್ಡ್ ಇರೋದ್ರಿಂದ ಯೂಸ್ ಏನಂದ್ರೆ ಅವು ಹುಳುಗಳು ಮಣ್ಣಲ್ಲಿ ಸೇರ್ಕೊಳ್ಳೋದಿಲ್ಲ ಸರ್. ಮೆತ್ತಗಿದ್ರೆ ಭೂಮಿ ಒಳಗೆ ಹೋಗ್ಬಿಡ್ತಾವೆ. ಮೆತ್ತಗಿದ್ರೆ ಭೂಮಿಯಲ್ಲಿ ಹೋಗ್ಬಿಡ್ತಾವೆ ಸರ್. ಮಾಡೋ ವಿಧಾನ ಹೇಗಂದ್ರೆ ಒಂದು 12 ಮೀಟರ್ ಅಷ್ಟು ಉದ್ದ ಮತ್ತೆ ಅಗಲ 2 ಮೀಟರ್ ಅಗಲ, 12 ಮೀಟರ್ ಉದ್ದ. ಹಾ ಸರ್. ಇದು ಏನ್ ಮಾಡ್ಬೇಕು? ಇದು ಒಂದು ಏನಾದ್ರೂ ಕಟ್ಕೋಬೇಕು ಸರ್. ಮಡಿ ಸಿಸ್ಟಮ್ ಮಾಡಿದ್ರೂ ಬರುತ್ತೆ ಸರ್. ಮಡಿ ಮಾಡಿದ್ರು ಆಗ್ತದೆ, ಮತ್ತೆ ಏನಾದ್ರೂ ಕಟ್ಟಿಂಗ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ರು ಆಗ್ತದೆ ಸರ್. ಮತ್ತೆ 0.6 ಮೀಟರ್ ಎತ್ತರಷ್ಟು ಇರ್ಬೇಕು ಸರ್ ಹೈಟ್ ಅದರದ್ದು. 0.6. ಹಾ ಸರ್. ಅಷ್ಟು ಮಾಡ್ಕೊಂಡ್ಮೇಲೆ ನಾವು ದಿನಾಲು ಏನ್ ಸಗಣಿ ಇರುತ್ತಲ್ಲ ಸರ್ ಅದರಲ್ಲಿ ಹಾಕ್ಬೇಕು. ಅದರಲ್ಲಿ ಹಾಕಿ ಫಿಲ್ ಆದ್ಮೇಲೆ ಅದು ನಾವು ಅದರಲ್ಲಿರೋ ಉಷ್ಣಾಂಶವನ್ನು ತೆಗಿಬೇಕಂದ್ರೆ ನೀರನ್ನು ಅದಕ್ಕೆ ಸಿಂಪಡಿಸಬೇಕು. ಈಗ ಫುಲ್ ಅದನ್ನು ಸಗಣಿ ಮಾತ್ರ ತುಂಬಿಸಬೇಕು ಅಲ್ಲ ಬೇರೆ ಏನಾದ್ರು ಮಿಕ್ಸ್ ಮಾಡಿ ಸರ್? ಏನಾದ್ರೂ ಇದ್ರೆ ಹೊಲದಲ್ಲಿ ಇರೋ ಕಸ ಕಡ್ಡಿ ಇದ್ರೂ ಹಾಕಿದ್ರು ಚೆನ್ನಾಗಿ ಸರ್. ಅದರ ಒಟ್ಟಿಗೆ ಮಿಕ್ಸ್ ಮಾಡಿ, ಇರ್ಲಿಲ್ಲ ಅಂದ್ರೆ ಸಗಣಿ ಜೊತೆನೆ ಮಾಡಿದ್ರೆ ಚೆನ್ನಾಗಿ. ಈಗ ಫುಲ್ ಮಾಡಬೇಕಾ ಅಲ್ಲ ಸ್ವಲ್ಪ ಗ್ಯಾಪ್ ಏನಾದ್ರು ಬಿಡಬೇಕಾ ಸರ್? 0.6 ಮೀಟರ್ ಅಲ್ಲಿ ಮೇಲೆ ಒಂದು 3 ಇಂಚ್ ಬಿಟ್ರೂ ನಡೆಯುತ್ತೆ ಸರ್. ಯಾಕೆ ಬಿಡಬೇಕದು ಸರ್? ಆಕ್ಚುಲಿ ನಾವು ನಾಳೆ ಫಿಲ್ ಆಗಿ ಹೊರಗಡೆ ಚೆಲ್ಬಾರ್ದು ಅಲ್ಲೇ. ನೀವು ಉಷ್ಣದ ಮಾನವನ್ನು ಕಾಪಾಡಬೇಕು ಅಂತ ಹೇಳಿದ್ರೆ ಅದು ಹೇಗೆ, ಅದನ್ನು ಕಾಪಾಡಿಕೊಳ್ಳೋದು ಹೇಗೆ ಸರ್? ಅದರಲ್ಲಿರೋ ತೇವಾಂಶ ಹೆಚ್ಚಿಸಬೇಕಂದ್ರೆ ನಾವು ನೀರನ್ನು ಹೊಡಿಬೇಕು ಸರ್, ಅವಾಗ ಉಷ್ಣಾಂಶ ಬಂದು ಹೊರಗೆ ಹೋಗುತ್ತೆ ಸರ್. ನೀರು ಹೊಡೆದಾಗ ಸ್ವಲ್ಪ ತಂಪಾಗ್ತದೆ. ತಂಪಾಗುತ್ತೆ, ಅದರಲ್ಲಿರೋ ಉಷ್ಣಾಂಶವನ್ನು ಹೊರಗೆ ಹೋಗುತ್ತೆ. ಆಮೇಲೆ ಹುಳುಗಳನ್ನು ತಂದು ಬಿಟ್ಟು ಬಿಡ್ಬೇಕು ಸರ್. ಅದರಲ್ಲಿ ಈ ಹುಳುಗಳು ಎಲ್ಲಿಂದ ತರ್ತೀರಿ ನೀವು ಸರ್? ಆಕ್ಚುಲಿ ಅಲ್ಲಿ ಒಬ್ಬರು ಗುಡ್ಡದಾಗ ಮಾಡಿರ್ರಿ, ಅವ್ರ ಹತ್ರ ಹೋಗಿ ನಾ ಎಸಿನಾ ಫೆಟಿಡಿಯಾ ಅಂತ ಹೇಳಿ ಕೆಂಪು ಜಾತಿ ಎರೆಹುಳುಗಳು ಇದ್ದು ಸರ್. ಬೇರೆ ಬೇರೆ ಜಾತಿ? ನನಗೆ ಗೊತ್ತಿರೋದು ಅದರಲ್ಲಿ ಎಸಿನಾ ಫೆಟಿಡಿಯಾ ಸರ್, ಅದು ತಂದು ನಾನು ಹಾಕೊಂಡಿದ್ದೆ ಸರ್. ಅದು ಈ 12 ಮೀಟರ್ ಉದ್ದ 2 ಮೀಟರ್ ಅಗಲದ ಆ ಒಂದು ಮಡಿ ಅಥವಾ ಹೊಂಡೆ ಮಾಡಿಕೊಂಡ್ರಿ, ಅದಕ್ಕೆ ಎಷ್ಟು ಹುಳುಗಳು ಬೇಕಾಗ್ತದೆ ಸರ್? ಸ್ಟಾರ್ಟ್ ಮಾಡ್ಕೋಬೇಕಾದ್ರೆ ನಮಗ್ ಒಂದು 4 ಕೆಜಿ 5 ಕೆಜಿ ತಂದು ಬಿಟ್ಕೊಂಡು 3 ತಿಂಗಳವರೆಗೂ ವೇಟ್ ಮಾಡ್ಬೇಕು ಸರ್. ಅದು 3 ತಿಂಗಳವರೆಗೂ ಹುಳವನ್ನ ಅದ್ರಲ್ಲಿ ಬಿಡ್ಬೇಕು. ಎಷ್ಟು ಉದ್ದ ಇರ್ತದೆ, ದೊಡ್ಡದಿರ್ತದೆ, ಸಾಧಾರಣದಿರ್ತದೆ? ಹುಳುಗಳು ಕರೆಕ್ಟ್ ಮಿನಿಮಮ್ ಅಂದ್ರೆ ಒಂದು 7-8 ಇಂಚ್ ಇರುತ್ತೆ, ದಪ್ಪ ಕಡಿಮೆ ಇರುತ್ತೆ. ಅದನ್ನ ಅದಕ್ಕೆ ಹಾಕ್ಬೇಕು. ಅದಕ್ಕೆ ಹಾಕ್ಬೇಕು ಸರ್. ಹಾಕಿದ್ಮೇಲೆ 3 ತಿಂಗಳ ತನಕ ಅದು ಫೀಡ್ ಇರ್ತದೆ ಸರ್. ಅದನ್ನ ಹಾಕಿದ ಮೇಲೆ ಮುಚ್ಚಬೇಕು ಏನಾದ್ರು ಮಾಡ್ಬೇಕಾ ಸರ್? ಏನಾದ್ರೂ ಮುಚ್ಚಿದ್ರು ನಡೆಯುತ್ತೆ, ಬಟ್ ಗಿಡದ ತಳಗಡೆ ಅದು ಮಾಡಿದ್ರೆ ತೀರಾ ಬೆಟರ್ ಇರುತ್ತೆ ಸರ್. ನೀರು ಅಂದ್ರೆ ಈಗ ಒಂದು ಕೋಣೆ ಒಳಗೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇದನ್ನ ಹೊರಗೆ ಮಾಡಬೇಕ? ಶೆಡ್ ಹಾಕೊಂಡ್ ಮಾಡಿದ್ರೆ ನಡೆಯುತ್ತೆ ಸರ್. ಆಕ್ಚುಲಿ ಶೆಡ್ ಕನ್ಸ್ಟ್ರಕ್ಷನ್ ಅದು ಕಾಸ್ಟ್ಲಿ ಆಗುತ್ತೆ, ಮತ್ತೆ ಅದ್ರ ಸಲುವಾಗಿ ಓಪನ್ ಸಿಸ್ಟಮ್ ಮಾಡಿದ್ರೆ ತೀರಾ ಬೆಟರ್ ಸರ್. ಏನು ನಮ್ಮ ಅಮೌಂಟ್ ಅಲ್ಲಿ ಇದು ಆಗಲ್ಲ ಸರ್. 3 ತಿಂಗಳವರೆಗೆ ಕಾಯ್ಬೇಕು. 3 ತಿಂಗಳಾದ್ಮೇಲೆ ಏನಾಗ್ತದೆ? 3 ತಿಂಗಳಾದ್ಮೇಲೆ ಮಾರ್ಕೆಟ್ಗೆ ಮೂವ್ ಮಾಡಿ ಮಾರ್ಬೋದು ಸರ್. ಆಮೇಲೆ ಅದು ನಾವು ಹಾಕಿದಂತ ಕಸ ಕಡ್ಡಿ ಎಲ್ಲ ಗೊಬ್ಬರ ಆಗ್ಬಿಡುತ್ತೆ ಸರ್. ಅದ್ರಲ್ಲಿ ಎರೆಹುಳು ಇರುದಿಲ್ಲ, ಅದನ್ನ ತೆಗಿಬೇಕು ಮತ್ತೆ? ಹಾ ಸರ್, ಸೋಸ್ಕೊಂಡು ತೆಗಿಬೇಕು ಸರ್. ಹೇಗೆ ಸೋಸುದು? ಅದ್ರದೊಂದು 0.6 mm ಜಾಳಿ ಬರುತ್ತೆ ಸರ್, ಅದರಲ್ಲಿ ಹಾಕಿ ಸೋಸ್ಬೇಕು. ಸೋಸ್ಕೊಂಡು ಹುಳ ಕಡಕಾಗುತ್ತೆ, ಎರೆಹುಳ ಖಾತ ಕಡಕಾಗುತ್ತೆ ಸರ್. ಖಾತ ಆಗಿದ್ದನ್ನು ನಾವು ಕೊಡ್ಕೋತೀವಿ. ಈ ಎರೆಹುಳನ್ನು ಮತ್ತೆ ಏನ್ ಮಾಡ್ತೀರಿ? ಎರೆಹುಳನ್ನು ಮತ್ತೆ ನೆಕ್ಸ್ಟ್ ಸಗಣಿ ಹಾಕಿರ್ತೀವಲ್ಲ ಸರ್, ಅದಕ್ಕೆ ಹಾಕ್ತೀವಿ. ಅದಕ್ಕೆ ಹಾಕ್ತೀವಿ ಸರ್. ಇದು ಈಗ ನೀವು ಇಷ್ಟು ಉದ್ದದ್ದು ಮಾಡಿರ್ತೀರಲ್ಲ, ಅದ್ರಲ್ಲಿ ಎಷ್ಟು ಗೊಬ್ಬರ ತಯಾರಾಗ್ತದೆ ಸರ್? ನೋಡಿ, 12 ಮೀಟರ್ 2 ಮೀಟರ್ 0.6 ಮೀಟರ್ ಈ ಸೈಜ್ ಅಲ್ಲಿ ಇದ್ರೆ ಮಿನಿಮಮ್ ನೋಡಿ ಸರ್, 50 ಕೆಜಿ ಬ್ಯಾಗ್ 40 ಆದ್ರೂ ಮಾಡ್ಕೋಬಹುದು ಸರ್. 50 40 ಬ್ಯಾಗ್ಸ್? ಓಹೋ, ಅಂದ್ರೆ ಒಳ್ಳೆ ಗೊಬ್ಬರ ಆಗ್ತದೆ ಅಂತ? ಒಳ್ಳೆ ಗೊಬ್ಬರ. ಬೇರೆ ಗೊಬ್ಬರಗಿಂತ ಇದು ಒಳ್ಳೇದ ಸರ್? ಈಗ ಮಾರ್ಕೆಟ್ ಅಲ್ಲಿ ಸಿಗೋ ಗೊಬ್ಬರ, ಈ ಗೊಬ್ಬರ ನೋಡಿದ್ರೆ ಸಾವಯವ ಕೃಷಿ ಮಾಡಂತ ರೈತರಿಗೆ ಇದು ತುಂಬಾ ಚೆನ್ನಾಗಿದೆ ಸರ್. ಈಗ 50 ಕೆಜಿಯ ಗೊಬ್ಬರಕ್ಕೆ ಎಷ್ಟು ಚಾರ್ಜ್ ಇರ್ತದೆ? ಪರ್ ಕೆಜಿ 10 ರೂಪೀಸ್ ಕೊಡ್ತೀವಿ, 50 ಕೆಜಿ 500 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಅಂದ್ರೆ 500 ರೂಪಾಯಿಗೆ ಒಂದು ಬ್ಯಾಗ್? 500 ರೂಪಾಯಿಗೆ ಒಂದು ಬ್ಯಾಗ್. ಈಗ ನೀವು ಮಾರಾಟ ಮಾಡುವಾಗಲೂ ಅಷ್ಟೇ ಸಿಗ್ತದೆ ಅಲ್ಲ, ಕಡಿಮೆ ಸಿಗ್ತದೆ ಸರ್? ಮಾರಾಟ ಮಾಡುವಾಗ ಅಷ್ಟು ನಾವು ಇದ್ರೆ ಕೊಡ್ತೇವೆ ಸರ್, ಇಲ್ಲಾಂದ್ರೆ ಕಡಿಮೆ. ನೀವೇನ್ ಮಾಡ್ತೀರಿ? ನಾವು ಯೂಸ್ ಮಾಡ್ತೀವಿ ಸರ್. ನೀವೇ ಯೂಸ್ ಮಾಡ್ತೀರಾ? ನಾವು ಯೂಸ್ ಮಾಡ್ತೀವ್ರೆ, ಆಲ್ಮೋಸ್ಟ್ ನನಗೆ ಸಾಕಾಗಿದ್ರೆ ಮಾರ್ತೀನಿ. ನಿಮ್ಮಲ್ಲಿ ಎಷ್ಟು ಇದು ಎರೆಹುಳು ಗೊಬ್ಬರದ ಇದು ಇರ್ತದೆ ಗುಂಡಿಗಳು? 6 ಇದಾವ ಸರ್ ನನ್ನ ಹತ್ರ. ಓಹೋ, 6 ಇದೆ. ಈಗ ನೀವು ಮಾರಾಟ ಮಾಡ್ತೀರಾ ಅಲ್ಲ ನಿಮ್ಮ ಸ್ವಂತಕ್ಕಾಗಿ ಮಾತ್ರ ಬಳಸ್ತೀರಾ? ಮಾರಾಟ ಮಾಡ್ತೀನಿ ಸರ್. ಸ್ವಂತಕ್ಕೆ ಇದೆ ಸರ್. ಮಾರಾಟ ಎಲ್ಲಿ ಮಾಡ್ತೀರಿ ವಿಶಾಲ್ ಸರ್? ರೈತರು ಕಾಂಟ್ಯಾಕ್ಟ್ ಮಾಡ್ತಾರೆ ಕೃಷಿ ವಿಜ್ಞಾನ ಕೇಂದ್ರದಾಗ. ನಾವು ಹೋಗಿ ನಾವು ಎರೆಹುಳ ತಯಾರು ಮಾಡ್ತೀವಿ ಅಂತ ಹೇಳಿದ್ರೆ ಸರ್ ಕಾಂಟ್ಯಾಕ್ಟ್ ಮಾಡಿ ಯಾರಾದ್ರೂ ಇಲ್ಲಿ ಅಲ್ಲಿ ಬಂದು ಕೇಳ್ತಾರಲ್ರಿ, ಅವಾಗ ನಮಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾರೆ ಅಲ್ಲಿ ಹೋಗಿ ಅಲ್ಲಿ ಸಿಗ್ತದೆ ಅಂತ. ಅಲ್ಲಿ ಹೋಗಿ ಅಂತ ಹೇಳಿ ಸಿಗ್ತದೆ, ಅವ್ರು ಹೇಳಿರ್ತಾರೆ, ಅವಾಗ ನಾವು ಅವ್ರಿಗೆ ಕೊಟ್ಟಾಗ. ಈಗ ನೀವು ಏನಾದ್ರು ಸ್ಪೆಷಲ್ ಬ್ಯಾಗ್ ಏನಾದ್ರು ಮಾಡ್ಕೊಂಡಿದ್ರೆ ಅದಕ್ಕೆ ಒಂದು ಚೀಲ ಅಂತ ಒಂದು ಟ್ರೇಡ್ ನೇಮ್ ಅಥವಾ ಒಂದು ಮಾರಾಟ ಮಾಡುವಾಗ ಸ್ವಲ್ಪ ಅಟ್ರಾಕ್ಷನ್ ಆಗಲಿ ಅಂತ ಹೇಳಿ ಏನಾದ್ರು ಹಾಗೆ ಮಾಡಿದ್ರೆ? ಟ್ರೇಡ್ ನೇಮ್ ಅಂತ ಏನೂ ಇಲ್ಲ ಸರ್. ಆಕ್ಚುಲಿ ನಾನು ಆಕಳ ಸಲುವಾಗಿ ಫೀಡ್ ತರ್ತೀನಲ್ಲ ಸರ್, ಅವ್ಯ ಚೀಲಗಳನ್ನು ರೈತರಿಗೆ ತುಂಬಿಕೊಟ್ಟು ಅದು ಕೊಡ್ತೀನಿ ಸರ್. ಡಿಮ್ಯಾಂಡ್ ತುಂಬಾ ಇದೆ ಅನ್ನ ಇದಕ್ಕೆ, ಸಾವಯವ ಗೊಬ್ಬರಕ್ಕೆ ಡಿಮ್ಯಾಂಡ್ ಇದೆ ಸರ್. ಆದ್ರೆ ಆಕಳು ಸಾಕ್ಬೇಕಂತ ಯಾರು ಮುಂದಾಗ್ತಾ ಇಲ್ಲ ಸರ್. ಡಿಮ್ಯಾಂಡ್ ಇದೆ ಸರ್. ಆಕಳ ಸಾಕಿದ್ರೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳ್ತೀರಾ? ಹಾ, ಆಕಳು ಸಾಕಿದ್ರೆ ಅಲ್ಟರ್ನೇಟ್ ಮಾಡ್ಕೊಂಡ್ರೆ ಭವಿಷ್ಯ ಇದೆ ಸರ್. ಬಲೇ ಹಾಲಿನ ಮೇಲೆ ಡಿಪೆಂಡ್ ಆಗಿ ಇರಬಾರ್ದು. ಅದರಿಂದ ಎರೆಹುಳ ಗೊಬ್ಬರ ಮತ್ತು ಗೋಮೂತ್ರ ಮಾರಾಟ ಮಾಡಿದ್ರೆ ಎಲ್ಲಾನು ಮಾರಾಟ ಆಗುತ್ತೆ, ಅದೆಲ್ಲ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಯೂಸ್. ಈಗ ವಿಶಾಲ್ ಕೃಷ್ಣ ಟಿಕೊಳ್ಳ ಅವರೇ, ನೀವು ಹೇಳಿದ ಪ್ರಕಾರ ನೀವು ಹೈನುಗಾರಿಕೆ ಮಾಡ್ತೀರಿ, ಎರೆಹುಳು ಗೊಬ್ಬರವನ್ನು ಕೂಡ ಮಾರಾಟ ಮಾಡ್ತೀರಿ, ಕೆಲವೊಮ್ಮೆ ಎರೆಹುಳನ್ನು ಕೂಡ ಮಾರಾಟ ಮಾಡ್ತಾರಂತಲ್ಲ, ಕೆಲವರಿಗೆ ಬೇಕಾಗ್ತದೆ ಅದು ಮಾಡ್ತೀರಿ? ಹಾ ಸರ್, ಕೇಳ್ತಾರೆ. ಆದ್ರೆ ಅಷ್ಟೊಂದು ಜನ ಎರೆಹುಳು ಗೊಬ್ಬರ ಮಾಡ್ಬೇಕಂತ ಆಸಕ್ತಿ ತೋರಿಸಲ್ ಸರ್. ಒಬ್ರೊಬ್ರು ಬರ್ತಿದ್ದಾರೆ ಅವ್ರಿಗೆ ಕೊಡ್ತಾ ಇದ್ದೀವಿ. ಎರೆಹುಳನ್ನ ನೀವು ಮಾರಾಟ ಮಾಡಿದ್ರೆ ಹೇಗೆ, ಅದಕ್ಕೆ ತೂಕ ಮಾಡಿ ಮಾಡ್ತಾರೆ? ಪರ್ ಕೆಜಿ 400 ರೂಪೀಸ್ ಕೊಡ್ತೀವಿ. ಎಷ್ಟು ಎರೆಹುಳು ಇರ್ತದೆ ಅಲ್ಲಿ ಒಂದು ಕಿಲೋದಲ್ಲಿ? ಒಂದ್ ಕೆಜಿಯಲ್ಲಿ ಬಹಳಷ್ಟು ಬರುತ್ತಾ ಸರ್? ಹಂಗ ಹಾಕ್ಲಿಕ್ಕಾಗಲ್ಲ, ತುಂಬಾ ಇರ್ತದೆ. ಅದು ಒಂದು ಕೆಜಿ ತಗೊಂಡು ಹೋದ್ರೆ ಮತ್ತೆ ಮತ್ತೆ ಅದನ್ನು ಬಳಸಬಹುದು. ಎಷ್ಟು ಸಲ ಬಳಸಬಹುದು ಅದನ್ನು ಸರ್? ಅದ್ರ ಲೈಫ್ ಇರತನ ಅದು ಯೂಸ್ ಆಗ್ತಾನೆ ಇರುತ್ತೆ. ಆಕ್ಚುಲಿ ಅವು ಎಗ್ ಇಡ್ತಾನೆ ಇರ್ತಾವ ಸರ್, ಹಂಗೆ ಪ್ರೊಡಕ್ಷನ್ ಆಗ್ತಾನೆ ಇರ್ತಾವ. ಮಾರ್ಟಿಲಿಟಿನು ಆತಿರ್ತಾವ್ರಿ, ಪ್ರೊಡಕ್ಷನ್ ಆಗ್ತಾನೆ ಇರ್ತಾವ ಸರ್. ಅಂದ್ರೆ ಅದು ನಮಗೆ ಒಂದು ಮತ್ತೆ ಬಹುಪಯೋಗಿ, ಮತ್ತೆ ಮತ್ತೆ ಬಳಸಬಹುದು ಅಲ್ವಾ? ಈ ಎರೆಹುಳು ಗೊಬ್ಬರಕ್ಕೆ ಈಗ ಒಂದು ವ್ಯಾಪಕವಾದಂತ ಒಂದು ಪ್ರಚಾರ ರೈತರ ಮಧ್ಯೆ ಕೊಟ್ರೆ ಸಾವಯವ ಕೃಷಿಗೆ ಹೆಚ್ಚು ಉತ್ತೇಜನ ಕೊಟ್ಟಾಗೆ ಆಗೋದಿಲ್ಲ ವಿಶಾಲ್? ಹಾ, ಸಾವಯವ ಕೃಷಿಗೆ ಉತ್ತೇಜನ ಕೊಟ್ಟರೆ ಎರೆಹುಳು ಗೊಬ್ಬರ ಇದು ಆಗುತ್ತೆ ಸರ್. ಈಗ ಹೆಚ್ಚಿನ ರೈತರು ಏನ್ ಮಾಡಿದ್ದಾರೆ, ರಸಗೊಬ್ಬರವನ್ನ ಕೈಬಿಟ್ಟಿದ್ದಾರೆ. ಯಾಕಂದ್ರೆ ಜನ ಕೂಡ, ಬಳಕೆದಾರರು ಕೂಡ ಸಾವಯವ ಗೊಬ್ಬರದಲ್ಲಿ ತಯಾರು ಮಾಡಿದ್ದಕ್ಕೆ ಬಹಳಷ್ಟು ಸ್ವಲ್ಪ ರೇಟ್ ಹೆಚ್ಚಾದ್ರೂ ಬಳಸ್ತಾರೆ ಅಲ್ವಾ? ಈಗ ನೀವು ಈ ಎರೆಹುಳು ಗೊಬ್ಬರವನ್ನ ಹಾಕಿ ಹೈನುಗಾರಿಕೆ ಮಾಡುವುದಲ್ಲದೆ ಬೇರೆ ಏನ್ ಮಾಡ್ತೀರಿ? ಬೇರೆ ಏನಾದ್ರೂ ಕೃಷಿ ಬೇರೆ ಮಾಡ್ತೀರಾ? ಕೃಷಿ ಅಂತ ಏನಿಲ್ಲ ಸರ್, ಆಕಳುಗಳ ಸಲುವಾಗಿ ಫೀಡ್ ಮಾಡ್ಕೋತೀವಿ, ಬಿಟ್ರೆ ಎರೆಹುಳು ಗೊಬ್ಬರ ಹೈನುಗಾರಿಕೆ. ಈಗ ಹೈನುಗಾರಿಕೆ ಬಂದಾಗ ಎಷ್ಟು ಆಕಳುಗಳಿವೆ ನಿಮ್ಮಲ್ಲಿ? ಸರ್, ನನ್ನ ಹತ್ರ 9 ಆಕಳುಗಳು ಇದಾವ ಸರ್. ಎಲ್ಲಿ ಆಕಳು, ಏನಾದ್ರು ವಿಶೇಷ ಆಕಳುಗಳಿವೆ ಸರ್? ಸಾಯಿವಾಲ್ ಇದಾವ್ರಿ 3. ಅದು ಎಲ್ಲಿಯದ್ದು? ಅದು ಹರಿಯಾಣದಿಂದ ತಂದಿದ್ ಸರ್. ಮತ್ತೆ ಒಂದ್ 6 HF ಇದಾವ ಸರ್. ಅದು ಎಲ್ಲಿಯದ್ದು? ಅದು ಲೋಕಲ್ ಅಲ್ಲೇ ತಂದಿದ್ ಸರ್, ಅಕ್ಲೂಸ್ ಮಹಾರಾಷ್ಟ್ರದಾಗ, ಅಲ್ಲಿದ್ ಹೋಗಿ ತಂದಿದ್ದೆ. ಈಗ ಹರಿಯಾಣದ ಆ ತಳಿಯ ವಿಶೇಷತೆ ಏನು? ವಿಶೇಷತೆ ಏನಂದ್ರೆ ಇಲ್ಲಿ ಸಾಯಿವಾಲ್ ಯಾರ ಹತ್ರನು ಇರ್ಲಿಲ್ಲ ಸರ್. ಆಕ್ಚುಲಿ ನನಗೆ ಅಲ್ಲೇ ಸಿಗ್ತಾ ಇತ್ತು, ಅದ್ರ ಸಲಕ್ಕೆ ಹೋಗಿ ತಂದಿದೆ ಸಾಯಿವಾಲ್. ಹಾ ಸರ್. ಏನು ವಿಶೇಷತೆ ಇದಕ್ಕಿಂತ, ಹೇಗೆ ಅದು ಭಿನ್ನ ಸಾಯಿವಾಲ್ ಸರ್? ಸಾಯಿವಾಲ್ ಹಾಲು ಕಂಪೇರ್ ಟು ಗೀರ್ ಇದ್ದಾಗೆ ಸರ್. ಗೀರ್ ಹಾಲು ಕೊಡ್ತದೆ, ಹಾಲು ಹೆಚ್ಚಿಗೆ ಅಂತ ಹೇಳಿ ಸರ್. ಮಿನಿಮಮ್ 4 to 8 ಲೀಟರ್ ವರೆಗೂ ಒನ್ ಡೇ ಕೊಡ್ತಾರೆ. 4-5 ಲೀಟರ್ ಕೊಡ್ತದೆ ಒಂದು ದಿನಕ್ಕೆ? ಹಾ, ಒಂದ್ ದಿನಕ್ಕೆ ಸರ್. 60 ರೂಪೀಸ್ ನಾವು ಪರ್ ಲೀಟರ್ ಊರಲ್ಲಿ ಸೇಲ್ ಮಾಡ್ತೇವೆ ಸರ್. ಅದರ ಹಾಲು ಅಲ್ಲಿ 60 ರೂಪಾಯಿ. ಪೇಟೆಗೆ ತಂದ್ರೆ ಸ್ವಲ್ಪ ಜಾಸ್ತಿ ಸಿಗಬಹುದೇನು, ಅದ್ರ ಸಾಗಣೆ ವೆಚ್ಚ ಎಲ್ಲ ಹೆಚ್ಚಾಗ್ತದೆ. ಅದ್ರ ಸಲಕ್ಕೆ ಒಂದ್ ಮನುಷ್ಯ ಇರಬೇಕಾಗುತ್ತೆ ಸರ್. ಒಟ್ಟು 9 ಆಕಳು ಇವೆ. ಹಾ, 9. ಈಗ ಎಷ್ಟು ಹಾಲು ಕರೀತೀರಿ ಸರ್? ನನ್ನ ಹತ್ರ ಮಾರ್ನಿಂಗ್ 55, ಈವ್ನಿಂಗ್ 50 ಹಾಲಿದೆ ಸರ್. ಏನ್ ಮಾಡ್ತೀರಿ ಹಾಲನ್ನ? ನಾವು ಊರಲ್ಲಿ ಸೇಲ್ ಮಾಡ್ತೀವಿ ಸರ್, ಉಳಿದಿದ್ದನ್ನ KMF ಡೈರಿಗೆ ಹಾಕ್ತೀವಿ ಸರ್. ಹಾಲು ಎಷ್ಟು ಉಳಿಯುತ್ತೆ ಅದನ್ನ? ಈಗ ಈ ನೀವು ಹರಿಯಾಣದಿಂದ ತಂದಂತದ್ದು ಮತ್ತು ಸ್ಥಳೀಯವಾಗಿರುವಂತ ಆಕಳುಗಳನ್ನ ನೀವು ಹಾಲು ಕರಿತೀರಿ, ಯಾವ್ದ್ರಲ್ಲಿ ಹೆಚ್ಚು ಫ್ಯಾಟ್ ಅಥವಾ ಒಳ್ಳೆ ಉತ್ತಮ ದರ್ಜೆ ಹಾಲು? ಫ್ಯಾಟ್ ಇರೋದು ನಮ್ ದೇಸಿ ಆಕಳ ಹಾಲಿಗೆ ಫ್ಯಾಟ್ ಇದೆ ಸರ್. HF ಹಸುವಿನ ಹಾಲಿಗೆ ಅಷ್ಟೊಂದೇನು ಫ್ಯಾಟ್ ಇರಲ್ಲ, ಆದ್ರೆ ಮಿನಿಮಮ್ 3.5 ಫ್ಯಾಟ್ ಅಂತೂ HF ಆಕಳಗಳಲ್ಲಿ ಇರುತ್ತೆ ಸರ್. ಅತ್ಯುತ್ತಮ ಫ್ಯಾಟ್ ಅಂತ ಅಂದ್ರೆ ಎಷ್ಟು ಇರಲಿ ಇರಬೇಕು? ಮಿನಿಮಮ್ ಅಂದ್ರೆ 3.5 ಸರ್, ಮ್ಯಾಕ್ಸಿಮಮ್ 5 ತನ ಇದ್ರೆ ಚೆನ್ನಾಗಿ ಸರ್. ಈಗ ಎಷ್ಟು ಕೊಡ್ತಾರೆ ಇದರಲ್ಲಿ KMF ನಿಂದ ಹಾಲಿಗೆ? KMF ನಂಬಿ ರೈತರು ಹಾಲನ್ನು ಮಾಡಬಾರ್ದು ಸರ್. ಆಕ್ಚುಲಿ ಫಸ್ಟ್ ಸರ್, ಯಾಕಂದ್ರೆ ಸರ್ ಬರುವಂತ ಸಹಾಯಧನ ಇದೆ ಅಲ್ಲ ಸರ್ KMF ದು, ಅದು ಇವಾಗ ಬರುತ್ತಂತ ಏನ್ ಫಿಕ್ಸ್ ಇಲ್ಲ ಸರ್. ಅಲ್ಲ, ಮುಂದೆ ಬರ್ತದೆ. ಹಾ, ಮುಂದೆ ಬರುತ್ತೆ ಸರ್. ಆದ್ರೆ ರೈತರಿಗೆ ಬೇಕಾಗಿದ್ದು ಅವಾಗಿಂದ ಅವಾಗ ಇದ್ರೆ ಬೆನಿಫಿಟ್ ತಕ್ಷಣದಲ್ಲಿ ಸಿಕ್ಕಿದ್ರೆ ಒಳ್ಳೇದಂತ. ಅದು 4-5 months ಬಿಟ್ಟು ಕೊಟ್ಟರೆ. ಎಷ್ಟು ಲೀಟರ್ಗೆ ಎಷ್ಟು ಕೊಡ್ತಾರೆ ಅವರು? ಲೀಟರ್ಗೆ 5 ರೂಪೀಸ್ ಕೊಡ್ತಾರೆ ಸರ್. ಚಾರ್ಜ್ ಎಷ್ಟು ಕೊಡ್ತಾರೆ ರೇಟಿಗೆ? 3.5 ಫ್ಯಾಟ್ ಇದ್ರೆ 27 ರೂಪೀಸ್ KMF ದವ್ರು ಪೇ ಮಾಡ್ತಾರೆ ಸರ್. 27 ರೂಪಾಯಿ ಪ್ಲಸ್ 5 ರೂಪೀಸ್ ಸಹಾಯಧನ ಸರ್. ಅದು ಸಹಾಯಧನ ಆ ನಂತರ ಅಕೌಂಟ್ ಗೆ ಬಂದು ಬೀಳ್ತದೆ ತಡವಾಗಿ. ಆದ್ರೆ ಸಿಗ್ತದೆ. ಹಾ, ಸಿಗ್ತದ ಸರ್. ಬಟ್ ಅದ್ರ ಖಾತ್ರಿ ಇರ್ತದಲ್ಲ ವಿಶಾಲ, ಅಲ್ಲಿ ತಗೊಂಡ್ರೆ ಅದು ಕೊಟ್ಟೆ ಕೊಡ್ತಾರೆ ಅಂತ ಇದೆ. ಇರುತ್ತೆ ಸರ್, ಜನರಿಗೆ ಬೇಕಾಗಿದ್ದು ಅವಾಗಿಂದ ಪಕ್ಷದಲ್ಲಿ ಬೇಕು. ನೀವು ರೈತರಾಗಿ ಹೇಳೋದು ಬೇಗ ಸಿಗ್ಬೇಕು ಅಂತ ಸರ್. ಅವ್ರಿಗೆ ಉಳಿಯೋದೇ ಅಲ್ಲೇ ಉಳಿತಿರ್ತೇವೆ, ಸಹಾಯಧನದೇ ಅಮೌಂಟ್ ಉಳಿತಿರ್ತೇವೆ, ಅದರಲ್ಲಿರೋ ಆಸಕ್ತಿ ಕಳ್ಕೊತಾರೆ ಸರ್ ರೈತರು. ಬೇಗ ಸಿಗಬೇಕು ಅನ್ನೋದು ನಿಮ್ಮೊಂದು ಬೇಡಿಕೆ ಅಲ್ವಾ? ಹೊರಗೆ ಮಾರಾಟ ಮಾಡಿದ್ರೆ 60 ರೂಪಾಯಿಗೆ ಮಾರುತ್ತೆ. ಹೊರಗೆ ಡಿಮ್ಯಾಂಡ್ ಇದೆ ಹಾಲಿಗೆ? ಹಾ, ಹೊರಗೆ ಡಿಮ್ಯಾಂಡ್ ಇದೆ ಸರ್. ಬಟ್ ಉಳಿದಿದ್ದ ಹಾಲಂತೂ ಎಷ್ಟಿದೋ ಅಷ್ಟು ಹಾಲಿಗೆ ಡಿಮ್ಯಾಂಡ್ ಇಲ್ಲ ಸರ್. ಮಿನಿಮಮ್ 13-25 ಲೀಟರ್ ವರೆಗೆ ಹೊರಗೆ ಡಿಮ್ಯಾಂಡ್ ಇದೆ ಸರ್. ಉಳಿದಿದ್ದ ಹಾಲನ್ನು ಉಳಿದಿದ್ದು KMF ಗೆ ಕೊಡಬೇಕಾಗುತ್ತೆ ಸರ್. ನೀವು ಬೇರೆ ಬೈ ಪ್ರಾಡಕ್ಟ್ ಉಪ ಉತ್ಪನ್ನ ಅಂತ ಏನಾದ್ರು ಮಾಡ್ತೀರಾ? ಬೈ ಪ್ರಾಡಕ್ಟ್ ಯಾರಾದ್ರೂ ಹೇಳಿದ್ರೆ ಪನೀರ್ ಮಾಡ್ಕೊಡ್ತೇವೆ ಸರ್ ಹಾಲಿಂದು. ಪನೀರ್ಗೆ ಎಷ್ಟು ರೇಟ್ ಹಾಕ್ತೀರಿ ಸರ್? ಪರ್ ಕೆಜಿ 340 ರೂಪೀಸ್ ಕೊಡ್ತೇವೆ ಸರ್. 340, 340 ರೂಪಾಯಿ. ಹಾ, 340. ಮಾರ್ಕೆಟ್ ನಲ್ಲಿ 500 ರೂಪಾಯಿ ವರೆಗೆ ಇರುತ್ತದೆ. ಮಾರ್ಕೆಟ್ ಅಲ್ಲಿ ನಾನು ನೋಡಿಲ್ಲ ಸರ್. ನಾವು ಊರಲ್ಲಿ ಕೊಡ್ತೇವೆ ಸರ್, 340 ಕೆಜಿ ತನ ರೈತರಿಗೆ ಅಷ್ಟು ಸಿಗ್ತದೆ. ನೀವು ಎಷ್ಟು ಮಾಡ್ತೀರಿ ಹಾಗೆ ಪನೀರ್? ಪನೀರ್ ಬೇಕಾದಾಗೆ ಕಾಲ್ ಮಾಡಿ ಹೇಳದಾಗೆ ಮಾಡ್ತೇವೆ ಸರ್. ನಮಗ ನಾವು ಸ್ಟಾಕ್ ಮಾಡಂತ ಹೇಳೋದಿಲ್ಲ ಸರ್. ಫಂಕ್ಷನ್ ತುಪ್ಪ ಏನಾದ್ರು ಮಾಡ್ತೀರಾ? ಹಾ, ತುಪ್ಪನು ಮಾಡ್ತೇವೆ ಸರ್. ಪರ್ ಕೆಜಿ 1000 ರೂಪೀಸ್ ಕೊಡ್ತೇವೆ. ತುಪ್ಪಕ್ಕೇನೆ 1400 ಎಲ್ಲ, 1200, 1400 ಎಲ್ಲ ಹಾಕ್ತಾರೆ. ಅಂದ್ರೆ ರೈತರಿಗೆ 1000 ಸಿಗ್ತಂತೆ. ಡಿಮ್ಯಾಂಡ್ ಇದೆನಾ, ಬೇಡಿಕೆ ಇದೆನಾ? ಡಿಮ್ಯಾಂಡ್ ಇದೆ ಸರ್. ನಾವು ಕಸ್ಟಮರ್ ಜೊತೆ ಸ್ವಲ್ಪ ಕೇಳ್ಕೊಂಡು ಮಾಡ್ಕೊಂಡು, ಈಗ ಹಾಲು ಕೆಎಂಎಫ್ ಹಾಕೋಕ್ಕಿಂತ ಬೆಟರ್ ಹೊರಗಡೆ ಕಸ್ಟಮರ್ ಗೆ ಹೇಳಿ ಕೇಳಿ ನಾವು ಮಾಡ್ಕೋಬೇಕು ಸರ್ ಕಸ್ಟಮರ್. ಅದು ಒಳ್ಳೇದು. ಹಾ ಸರ್, ನಿಮ್ದೇ ಒಂದು ಜಾಲವನ್ನ ಮಾಡ್ಕೊಳ್ಬೇಕು. ಹಾ ಸರ್, ನಿಮ್ದೇ ಜಾಲವನ್ನು ಮಾಡ್ಕೊಳ್ಬೇಕು, ನಿಮ್ದೇ ಒಂದು ಬ್ರ್ಯಾಂಡ್ ನೇಮ್ ಇದ್ರೆ ಮತ್ತಷ್ಟು ಒಳ್ಳೇದಲ್ಲ. ಈಗ ನೀವು ಬಿಇ ಸಿವಿಲ್ ಇಂಜಿನಿಯರಿಂಗ್ ಮಾಡಿದವರು, ಆದ ಕಾರಣ ಇದಕ್ಕೆ ಒಂದು ಟ್ರೇಡ್ ನೇಮು, ಒಂದು ನಿಮ್ಮದೇ ಆದಂತಹ ಹೆಸರು, ಹಾಗೆ ಮಾಡಿದ್ರೆ ಇನ್ನಷ್ಟು ವೃದ್ಧಿಯನ್ನ ಮಾಡಬಹುದಲ್ಲ? ಮಾಡಬಹುದಿತ್ತು ಸರ್, ಆದ್ರೆ ನಮಗೆ ಇಲ್ಲಿ ಬಂದು ಮಾರ್ಕೆಟ್ ಮಾಡಿ ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ, ಸಿಟಿಯಲ್ಲಿ ಅದೇನು ಅಷ್ಟು ನೆಸೆಸರಿ ಇಲ್ಲ ಅನ್ಸುತ್ತೆ ಸರ್. ಹಾಲು ಇಷ್ಟು ಚೆನ್ನಾಗಿ ಕೊಟ್ರೆ ಸಾಕಂತ ಸರ್, ಹಾಲು ಕರೆಕ್ಟ್ ಆಗಿ ಕೊಟ್ರೆ ಸಾಕು. ಈಗ ಈ ರೀತಿಯ ಒಂದು ಕೃಷಿ ಮಾಡುವವರಿಗೆ, ರೈತರಿಗೆ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಪ್ರಯೋಜನಗಳನ್ನ ಕೊಡ್ತಾ ಇದ್ದಾರೆ, ಲಾಭಗಳನ್ನು ಮಾಡಬೇಕು ಅಂತ. ನಿಮ್ಗೂ ಸಿಗ್ತದ ಪ್ರಧಾನಮಂತ್ರಿಯವರ ಸಹಾಯಗಳೆಲ್ಲ? ಇದುವರೆಗಂತೂ ಯಾವ್ದು ಸಿಕ್ಕಿಲ್ಲ ಸರ್. ನಿಮ್ಗೆ ಬೇರೆ ಬೇರೆ ಹೈನುಗಾರಿಕೆಗೆ ಅಥವಾ ಕೃಷಿಕರಿಗೆ ಬೇರೆ ಬೇರೆ ಸೌಲಭ್ಯಗಳು, ಕೃಷಿ ಸಿಂಚಾಯಿ ಯೋಜನೆ ಅಂತದೆಲ್ಲ ಸಿಗುದಿಲ್ಲ ಸರ್? ನೀವು ಅರ್ಜಿ ಹಾಕಿಲ್ಲ? 6 ಆಯ್ತು ಸರ್, ನಮಗ ಅದು ಯಾರು ಹೇಳಿಲ್ಲ ಹಿಂಗಿದೆ. ನೀವು ಏನ್ ಮಾಡ್ಬೇಕು ಅಂದ್ರೆ, ಈ ರೈತ ಮಿತ್ರ ಕೇಂದ್ರ ಇರುತ್ತಲ್ಲ ಅಥವಾ ಕೃಷಿ ಇಲಾಖೆಯಲ್ಲಿ, ನಿಮ್ಗೆ ಏನೇನು ಸೌಲಭ್ಯಗಳಿವೆ ಅನ್ನೋದನ್ನ ತಿಳ್ಕೊಳ್ಬೇಕಲ್ಲ ನೀವು, ಯಾಕಂದ್ರೆ ನೀವು ಶಿಕ್ಷಣ ಹೊಂದಿದವರು ಮತ್ತೆ ಒಳ್ಳೆ ವಿದ್ಯಾವಂತರು. ನೀವು ರೈತರಿಗೆ ಸಾಕಷ್ಟು, ಈಗ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಅಥವಾ ನಿಮ್ಮ ಆಕಳುಗಳಿಗೆ ಇನ್ಶೂರ್ ಮಾಡೋದಾಗ್ಲಿ ಅಥವಾ ರೈತರಿಗೆ ಬೇರೆ ಬೇರೆ ರೀತಿಯ ಕೇಂದ್ರ ಸರ್ಕಾರದ ಯೋಜನೆಗಳಿವೆ, ಅದನ್ನು ಪಡ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ನಾವು ಇನ್ಸೂರೆನ್ಸ್ ಪ್ರೈವೇಟ್ ಆಗಿ ಮಾಡ್ಕೊಂಡಿದ್ದೇವೆ ಸರ್, ಸರ್ಕಾರ ನಿಂತ ಯಾವ್ದು ನಮಗೇನು ಪ್ರಯೋಜನ. ಈಗ ಇದರ ಬಗ್ಗೆ ನೀವು ಇಲಾಖೆಗಳಲ್ಲಿ, ರೈತ ಕೇಂದ್ರಗಳೆಲ್ಲ ಇರ್ತಾವಲ್ಲ, ಅಲ್ಲೆಲ್ಲ ಸಂಪರ್ಕ ಮಾಡಿ ತಿಳ್ಕೊಳ್ಬೇಕಲ್ಲ. ಅದೇ ಮಾಡಿದ್ರೆ ತುಂಬಾ ಒಳ್ಳೇದು, ಯಾಕಂದ್ರೆ ಇವತ್ತು ಏನಾಗಿದೆ, ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ರೈತರಿಗಾಗಿ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳನ್ನು, ಸ್ಕೀಮ್ಗಳನ್ನು ಎಲ್ಲ ನೀಡಿದ್ದಾರೆ, ಅದನ್ನು ಬಳಸ್ಕೊಳ್ಳುವಂತ ಮನಸ್ಸು ಮಾಡಬೇಕು. ರಾಷ್ಟ್ರೀಯ ಲಸಿಕಾ ದಿನಾಚರಣೆ ಮಾಡ್ತಾರೆ, ಮಾಸಾಚರಣೆಗೆಲ್ಲ ಮಾಡ್ತಾರೆ, ಅದೆಲ್ಲ ಮಾಡ್ತಾರಲ್ಲ ಅದಕ್ಕ ಒಂದು ಸುರಕ್ಷತೆಗಾಗಿ ಮಾಡ್ತಾರೆ ಸರ್. ಅದರ ಬಳಕೆ ಮಾಡಿದ್ರಿ ನೀವು? ಈಗ ಈ ಹೈನುಗಾರಿಕೆಯಲ್ಲಿ ಈಗ 9 ಆಕಳು ಇವೆ ಅಂತ ಹೇಳಿದ್ರಿ, ಇನ್ನು ವೃದ್ಧಿ ಮಾಡ್ಬೇಕಂತ ಇದ್ದೀರಾ? ಹೇಗೆ ವೃದ್ಧಿ? ಇನ್ನೊಂದ್ ಸ್ವಲ್ಪ ಇಯರ್ ಆದ್ಮೇಲೆ ಮಾಡ್ಬೇಕಂತ ಇಂಟ್ರೆಸ್ಟ್. ಇದು ಎರೆಹುಳು ಗೊಬ್ಬರ ಮತ್ತು ಹೈನುಗಾರಿಕೆ ಅಲ್ಲದೆ ಬೇರೆ ಏನಾದ್ರು ಮಾಡ್ಬೇಕಂತ ಆಲೋಚನೆ ಇದೆ ನಿಮ್ ತಲೆಯಲ್ಲಿ? ಬೇರೆದೇನಿಲ್ಲ ಸರ್, ಇದೆ ಸಣ್ಣದಿದೆ, ಇದಕ್ಕೆ ದೊಡ್ಡದ್ ಮಾಡ್ಕೊಂಡು ಇರೋಣ ಅಂತ ಹೇಳಿ. ಈಗ ನೀವು ಒಬ್ಬ ಬಿ ಸಿವಿಲ್ ಇಂಜಿನಿಯರಿಂಗ್ ಓದಿದವರು, ಈ ರೀತಿಯ ಒಂದು ಕೃಷಿಕರಾಗಿ ನೀವು ಮಾರ್ಪಾಡು ಹೊಂದಿದ್ದೀರಿ, ನಿಮಗೆ ತೃಪ್ತಿ ಇದೇನೆ? ಹಾ ಸರ್, ತೃಪ್ತಿ. ಈಗ ಒಂದು ಕೃಷಿಯಲ್ಲಿ ದುಡಿದವನಿಗೆ ಒಂದು ಲಾಭದಾಯಕ ಅಂತ ಅನಿಸ್ತದ? ಹಾ ಸರ್, ಹೈನುಗಾರಿಕೆ ಪ್ಲಸ್ ಹೈನುಗಾರಿಕೆ ಜೊತೆ ಆಲ್ಟರ್ನೇಟ್ ಎರೆಹುಳ ಗೊಬ್ಬರ ಮತ್ತೆ ಗೋಮೂತ್ರ ನಿಂತ ಏನ್ ಇರುತ್ತಲ್ಲ ಸರ್, ರೈತರಿಗೆ ಬೇಕಾಗಿರುತ್ತೆ, ಅದನ್ನು ಕಲೆಕ್ಟ್ ಮಾಡಿಟ್ಟು ಮಾರ್ಕೆಟ್ ಮಾಡಂತ ನಾವು ಕಲಿಬೇಕು ಸರ್. ಗೋಮೂತ್ರ ಮಾಡ್ತೀರಾ, ಮಾರಾಟ ಮಾಡ್ತೀರಾ? ಹಾ ಸರ್. ಹೇಗೆ ಮಾಡ್ತೀರಾ, ಅದು ಯಾವ ರೀತಿಯಲ್ಲಿ? ನಾವು ಗೋಮೂತ್ರ ಸ್ಟಾಕ್ ಮಾಡಿ ಇಟ್ಟಿರ್ತೀವಿ ಸರ್, ರೈತರು ಯಾರಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್. ಏನ್ ಮಾಡ್ಲಿಕ್ಕೆ ಅದು? ಅವರು ಬೆಳೆಗೆ ಸಿಂಪರಣೆ ಮಾಡೋ ಸಲುವಾಗಿ ಯೂಸ್ ಮಾಡ್ತಾರೆ ಸರ್, ಅದ್ರ ಸಲುವಾಗಿ ಕೇಳಿದಾಗ ಪರ್ ಲೀಟರ್ ₹20 ಕೊಡುತ್ತಾರೆ ಸರ್. ಅದನ್ನು ನೀವು ಬೇರೆ ಶೇಖರಣೆ ಮಾಡಿ ಇಡ್ತೀರಿ. ಈಗ ಈ ರೀತಿ ಗೋಮೂತ್ರವನ್ನ ಕಲೆಕ್ಟ್ ಮಾಡಬೇಕಾದ್ರೆ, ಸಂಗ್ರಹ ಮಾಡಬೇಕಾದ್ರೆ, ಅದು ಅದನ್ನು ಸಂಗ್ರಹ ಮಾಡೋದಕ್ಕೂ ಒಂದು ವಿಧಾನಗಳಿರ್ತವೆ, ಯಾವ ರೀತಿ ಮಾಡ್ತೀರಿ ನೀವು? ಗೋಮೂತ್ರ ಸಂಗ್ರಹಣೆ ಮಾಡ್ಬೇಕಂದ್ರೆ ಮಾರ್ನಿಂಗ್ ಅಷ್ಟೇ ಮಾಡಬಹುದು ಸರ್, ಆಮೇಲೆ ಆಗಲ್ಲ ಸರ್, ಸಂಜೆ ಇದ್ದ ಆಗುದಿಲ್ಲ. ಸಂಜೆ ಆ ಗೋಮೂತ್ರ ಮುಂಜಾನೆ ಇದ್ದು ಬಹಳ ಒಳ್ಳೇದು ಅಂತ, ಬಹಳ ಮೆಡಿಸಿನಲ್ ವ್ಯಾಲ್ಯೂ ಅಂದ್ರೆ ಒಂದು ಔಷಧಿಯ ಗುಣ ಇರುವಂತದ್ದು ಅಲ್ವಾ? ಎಷ್ಟು ಸಂಗ್ರಹ ಮಾಡ್ತೀರಿ ನೀವೀಗ? ಸರ್ ಪರ್ ಡೇ 30-40 ಲೀಟರ್ ತನ ಆಗುತ್ತೆ ಸರ್ ಹಿಡಿದ್ರೆ, ಆದ್ರೆ ನಾವು 10-15 ಲೀಟರ್. ಯಾಕೆ ಪೂರ್ಣ ಹಿಡಿಯಲ್ಲ, ಯಾಕೆ ಡಿಮ್ಯಾಂಡ್ ಇರುದಿಲ್ಲ? ಡಿಮ್ಯಾಂಡ್ ಅಂತ ಇಲ್ಲ ಸರ್, ಒಬ್ಬರೇ ಇರ್ತೀವಿ, ಅಟ್ ಎ ಟೈಮ್ ಇದು ಮಾಡಿದಾಗ ಸಿಗೋದಿಲ್ಲ ಸರ್. ರೈತರು ಇದಕ್ಕೆ ಪ್ರಿಫರೆನ್ಸ್ ಫಸ್ಟ್ ಕೊಡ್ಬೇಕು, ಆದ್ಯತೆ ಕೊಡ್ಬೇಕು ಸರ್, ಅವಾಗ ಮಾರ್ಕೆಟ್ ಈಸಿ ಆಗುತ್ತೆ. ಈಗ ರೈತರಲ್ಲೇ ಒಂದು ಆ್ಯಪ್ಗಳು ಅಥವಾ ಒಂದು ಲಿಂಕ್ಗಳು ಎಲ್ಲ ಇರ್ತವೆ, ಬೇರೆ ಬೇರೆ ನೆಟ್ವರ್ಕ್ ಜಾಲಗಳಿರುತ್ತೆ, ಅಂತದ್ರಲ್ಲಿ ನೀವು ಸೇರ್ಕೊಂಡಿಲ್ಲ? ಹಾ ಇಲ್ಲ ಸರ್, ಸೇರ್ಕೊಂಡಿಲ್ಲ. ಅದು ಸೇರ್ಕೊಳ್ಬೇಕು, ಯಾಕಂದ್ರೆ ಕೃಷಿ ವಿಜ್ಞಾನ ಕೇಂದ್ರದವರು ಬೇರೆ ಬೇರೆ ರೈತರನ್ನು ಒಟ್ಟು ಸೇರಿಸುವಂತ ಆ್ಯಪ್ಗಳನ್ನು ಮಾಡಿದ್ದಾರೆ. ಮಾರಾಟ ಮಾಡೋದಕ್ಕೆ ಒಂದು ಆ್ಯಪ್ಗಳಿರ್ತವೆ, ಜಾಲಗಳಿರ್ತವೆ, ಅಂತದನ್ನೆಲ್ಲ ತಿಳ್ಕೊಂಡು ಮಾಡಿದ್ರೆ ಈ ರೈತರು ಯಾವತ್ತೂ ಕೂಡ ನಷ್ಟವನ್ನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಗೋಮೂತ್ರವನ್ನು ಸಂಗ್ರಹ ಮಾಡ್ತೀರಿ, ಎರೆಹುಳು ಗೊಬ್ಬರ ತಯಾರು ಮಾಡ್ತೀರಿ, ಹಾಲನ್ನು ತಯಾರು ಮಾಡ್ತೀರಿ, ಪನ್ನೀರನ್ನು ತಯಾರು ಮಾಡ್ತೀರಿ, ಇದನ್ನೆಲ್ಲ ಮಾರಾಟ ಮಾಡ್ಲಿಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ. ನೀವು ಇದರ ಬಗ್ಗೆನೂ ಕೂಡ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳುವುದು ಸೂಕ್ತ ಅಂತ ಅನಿಸಿದೆ ವಿಶಾಲ್ ಕೃಷ್ಣ ಟಿಕೊಳ್ಳವರೇ. ಆದ್ರೆ ಪ್ರಾಕ್ಟಿಕಲ್ ಆಗಿ ಸಿಗ್ಬೇಕು ಸರ್, ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಸಹಾಯ ಸ್ಥಳ ಸಿಗಬೇಕು ಸರ್. ನೀವು ಒಂದು ಹೆಜ್ಜೆ ಮುಂದೆ ಬಂದಾಗ ಅದು ಸಿಗುತ್ತದೆ ಅಂತ. ಸರ್, ಅಂದ್ರೆ ನೀವೊಂದು ಈ ಎರೆಹುಳು ಗೊಬ್ಬರ ಮತ್ತು ಹೈನುಗಾರಿಕೆಯಲ್ಲಿ ಬಹಳ ತೃಪ್ತಿಯನ್ನು ಕಂಡಿದ್ದೀರಿ ಅಲ್ವಾ? ವರ್ಷಕ್ಕೆ ಎಷ್ಟು ಆದಾಯವನ್ನು ಗಳಿಸ್ತೀರಿ? ಸರ್ ವರ್ಷಕ್ಕಂತ ಹಂಗ್ ಕ್ಯಾಲ್ಕುಲೇಟ್ ಮಾಡಿಲ್ಲ ಸರ್, ಆದ್ರೂ ಲಾಭದಲ್ಲಿ ಇದ್ದೀವಿ. ಹಾ, ಲಾಭದಲ್ಲಿ. ವಿಶಾಲ್ ಕೃಷ್ಣ ಅವರೇ, ಈಗ ಈ 9 ಹಸುಗಳನ್ನು ಸಾಕ್ತಾ ಇದ್ದೀರಿ ನೀವು, ಹಾಲು ಕರೆಯುವಂತ ಹಸುಗಳು ಅಂತ ಹೇಳಿದ್ರಿ, ಇದಕ್ಕೆ ಮೇವು ಹೇಗೆ ಮಾಡ್ತೀರಿ ನೀವು? ಸರ್, ಮೇವ್ ನನ್ನ ಹೊಲದಲ್ಲೇ ಮಾಡ್ಕೋತೀನಿ. ಚೆನ್ನಾಗಿರೋ ಮೇವ್ ಅಂದ್ರೆ COFS 31 ತಳಿ ಅಂತೇಳಿ ಒಂದ್ ಸೀಡ್ ಸಿಗುತ್ತೆ ಸರ್, ಅದು ಹಾಲಿಗೆ ಚೆನ್ನಾಗಿದೆ ಸರ್. ಹೆಚ್ಚು ಹಾಲು ಕೊಡ್ತದೆ. ಹಾಲು ಹೆಚ್ಚು. ಎಷ್ಟು ಜಮೀನಿನಲ್ಲಿ ಇದೆ ಅದು? ಸರ್, 2 ಎಕರೆದಲ್ಲಿ ಒಂದ್ ಎಕರ್ COFS ಇದೆ ಸರ್. ಮತ್ ಲೂಸರ್ನು ಒಂದ್ ಹೆಡ್ಜ್ ಲೂಸರ್ ಅಂತೇಳಿ 2 ಮೇವ್ ಬರುತ್ತವ ಸರ್. ಕನ್ನಡದಲ್ಲಿ ಕುದುರೆ ಮಂತೆ ಮತ್ತು ಬೇಲಿ ಮಂತೆ ಅಂತ ಅಂತಾರೆ ಸರ್. ಏನು ವಿಶೇಷತೆ ಅದರದ್ದು? ಮೀನ್ಸ್ ಈಗ ಡೈರಿಗೆ ಫ್ಯಾಟ್ ಲೆಕ್ಕದಲ್ಲಿ ಹಾಲು ಕೊಡ್ತೀವಲ್ಲ ಸರ್, ಇದರಿಂದ ಫ್ಯಾಟ್ ಹೆಚ್ಚು ಚೆನ್ನಾಗಿರುತ್ತೆ ಸರ್. ಆಕಳ ಹಾಲಿಂದ ಈ ಬೇಲಿ ಮೆಂತೆಯಲ್ಲಿ ಇರ್ತದೆ, ಅದು ಕುದುರೆ ಮೆಂತೆಯಲ್ಲಿ ಇರ್ತದೆ. ಅವು ಇವು 3 ಮೇವಲ್ಲಿ ಇರುತ್ತೆ ಸರ್, COFS, ಬೇಲಿ ಮೆಂತೆ, ಕುದುರೆ ಮೆಂತೆ. ರೈತರು ಇವು 3 ಮೇವು ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ ಸರ್. ಫಸ್ಟ್ ಆಕಳು ಮಾಡಬೇಕಾದ್ರೆ ನೀವು ಹಸಿ ಮೇವನ್ನೇ ಹಾಕ್ತೀರಾ ಅದ್ಲ ಒಣಮೇವ್ ಅಂತ ಏನಾದ್ರೂ ಇಟ್ಕೊಂಡು ಮಾಡ್ತೀರಾ? ಹಾಗೆ ಏನಾದ್ರು ಸ್ಟಾಕ್ ಇಟ್ಕೊಂಡು? ಒಣಮೇವ್ ಅಂತ ಸ್ಟಾಕ್ ಇಲ್ಲ ಸರ್, ನಂಬಲ್ ಬೆಳೆದಿರೋ ಕಣಕಿ ಅಷ್ಟೇ ಯೂಸ್ ಮಾಡ್ಕೋತೀವಿ ಸರ್. ಬಿರ್ಲಿಲ್ಲ ಅಂದ್ರೆ ಹಸಿ ಮೇವನ್ ಮ್ಯಾಗೆ ದನಗೋ ಸಾಕ್ತಾ ಇದ್ದೀವಿ. ಈಗ ಮೇವನ್ನ ತಿನ್ನಿಸುವ ವಿಧಾನ ಹೇಗೆ, ಯಾವ್ದಾರ ರೀತಿಯನ್ನೆಲ್ಲ ಮಾಡಿದ್ರಿ ಚುನ್ನಿ ಮಾಡ್ಕೊಂಡು ಹೇಗೆ ಅದು? ಇಲ್ಲ, ಮೇವನ್ನು ಚಾಪ್ ಕಟರ್ ಅಲ್ಲಿ ಕಟ್ ಮಾಡಿ ಅದಕ್ಕೆ ಮಾರ್ನಿಂಗ್ ಒನ್ ಟೈಮು ಈವ್ನಿಂಗ್ ಒನ್ ಟೈಮು ಕೊಡ್ತೇವೆ ಸರ್. ಪರ್ ಕೌಗೆ 20 kg ಅಷ್ಟು ಬೇಕಾಗ್ತದೆ. ಹಾ, ಮಾರ್ನಿಂಗ್ 20 kg, ಈವ್ನಿಂಗ್ 20 kg. ಈಗ ನಿಮ್ಗೆ ಬೇಕಾದಷ್ಟು ಮೇವು ನಿಮ್ಮಲ್ಲಿ ಸಿಗ್ತದಂತೆ? ಹಾ, ಸಿಗ್ತದೆ. ಈಗ ಮೇವು ಇದು ಹೇಗೆ, ಅದು ಕಟಾವು ಹೇಗೆ, ಅದನ್ನು ಸರ್ ಬೇಕಾದಷ್ಟು ಕಟ್ ಮಾಡದೆ ಅಲ್ಲ ಒಂದು ಟೈಮ್ಗೆ ಕಟ್ ಮಾಡ್ಬೇಕು? ಒನ್ ಡೇಗೆ ಎಷ್ಟು ಬೇಕಾಗುತ್ತಲ್ಲ ಸರ್, 9 ಆಕಳಿಗೆ ಅಷ್ಟು ಕಟ್ ಮಾಡಿ ಇಟ್ಕೋತೀವಿ ಸರ್. ಮತ್ ಚಾಪ್ ಕಟ್ರೆ ಇಂಪಾರ್ಟೆಂಟ್ ಸರ್. ಈಗ ಮೇವು ತಿನ್ನುವಂತ ಹಸುಗಳಿರ್ತಾವಲ್ಲ, ಅದು ಯಾವ್ದು ಹೆಚ್ಚು, ಒಣ ಮೇವನ್ನ ಲೈಕ್ ಮಾಡ್ತದ ಅಥವಾ ಹಸಿ ಮೇವನ್ನ ಲೈಕ್ ಮಾಡ್ತದ? ಸರ್, 20% ಒಣ ಮೇವು ಇರ್ಬೇಕು ಸರ್, ಒಂದ್ 80% ಹಸಿರು ಮೇವು ಇದ್ರು ಕರೆಕ್ಟ್ ಆಗಿರುತ್ತೆ ಸರ್. ಇದರ ಜೊತೆಗೆ ಏನಾದ್ರೂ ಹಾಕ್ತೀರ ಹಿಂಡಿ ಅಂತದೇನಾದ್ರು ಕೊಡ್ತೀರ? ಸರ್, ನಾವು 2 ಟೈಮ್ ಅವುಗಳಿಗೆ ಚುನ್ನಿ ಕೊಡ್ತೀವಿ ಸರ್. ಚುನ್ನಿಯಲ್ಲಿ ಮೆಕ್ಕೆಜೋಳ, ಕಡಲೆ ಹಿಟ್ಟು, ಗೋಧಿ ನುಚ್ಚು, ಇವು 3 ಕೊಡ್ತೀವಿ ಸರ್, ಮಾರ್ನಿಂಗ್ ಒನ್ ಟೈಮ್ ಮತ್ತೆ ಸಾಯಂಕಾಲ ಒನ್ ಟೈಮ್. ಈಗ ಈ ಹಾಲು ಕರೆಯುವಂತ ಹಸುಗಳು ಅಥವಾ ಅಕಳು ಅಂತ ಏನಿರ್ತವೆ ಅವುಗಳಿಗೆ ಇದು ಹಸಿಮೇವು ಒಣಮೇವು ಇದು ಕೊಟ್ಟರೆ ಸಾಕಲ್ಲ, ಹೆಚ್ಚು ಇದು ಬೇರೆ ಚುನ್ನಿ ಅಂತದನ್ನು ಹೆಚ್ಚು ಕೊಡಬೇಕಾಗ್ತದೆ? 2 ಕೊಡಬೇಕು ಸರ್. ಕೊಡಬೇಕು. ಹಾ ಸರ್, ಅಂದಮೇಲೆ ಹಸುಗಳು ಹಾಲು ಕೊಡಕ್ಕಾಗುತ್ತೆ. ಇಷ್ಟೆಲ್ಲ ಖರ್ಚು ವೆಚ್ಚದೊಂದಿಗೆ ಹಾಲು ಕರೆಯುವಂತ ಕೆಲಸವನ್ನು ಮಾಡ್ತಾ ಇದ್ರಿ ಅಲ್ವಾ? ಈಗ ನಿಮ್ಮನ್ನು ರೈತರು ಯಾರಾದ್ರೂ ಭೇಟಿಯಾಗಬೇಕು, ಹೇಗೆ ಮಾಡ್ತಾರಪ್ಪ? ಈ ಎರೆಹುಳು ಗೊಬ್ಬರ ಹೈನುಗಾರಿಕೆಯನ್ನು ಹೇಗೆ ಮಾಡ್ತಾರೆ? ಈಗ ಹರಿಯಾಣದಿಂದ ಆಕಳುಗಳನ್ನು ತಂದು ಸಾಕ್ತೀರಿ, ಆ ಹಾಲನ್ನು ಉತ್ಪಾದನೆ ಮಾಡ್ತೀರಿ ಅಂತ ಇದ್ದವರಿಗೆ ನಿಮ್ಮ ದೂರವಾಣಿ ಸಂಖ್ಯೆ 9600086666 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ನೀವು ಮಾಹಿತಿಯನ್ನ ಕೊಡ್ತೀರಿ, ನಿಮ್ಮ ಒಂದು ಫಾರ್ಮ್ಗೆ ಬಂದ್ರೆ ನೋಡ್ಲಿಕ್ಕೆ ಅವಕಾಶ ಆಗ್ತದೆ, ಹೇಳಿಕೊಡ್ತೀವಿ. ಹೀಗೆ ರೈತರು ನಿಮ್ಮನ್ನು ಸಂಪರ್ಕ ಮಾಡಬಹುದು, ನಿಮ್ಮ ಅನುಭವವನ್ನು ಹೇಳ್ತೀರಿ ಅವರಿಗೆ ಅಲ್ವಾ? ತುಂಬಾ ಒಳ್ಳೇದು. ಒಬ್ಬ ಯುವಕರಾಗಿದ್ದುಕೊಂಡು ಕೃಷಿ ಕ್ಷೇತ್ರದಲ್ಲಿ ನೀವು ಮಾಡಿದ ಅನುಭವವನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಿ. ಮುಖ್ಯವಾಗಿ ಎರೆಹುಳು ಗೊಬ್ಬರ ಹೈನುಗಾರಿಕೆ ಈ ಒಂದು ಕ್ಷೇತ್ರದಲ್ಲಿ ನಿಮ್ಮ ಅನುಭವವನ್ನು ಬಹಳ ವಿವರವಾಗಿ ಹಂಚಿಕೊಂಡಿದ್ದೀರಿ. ರೈತ ಬಾಂಧವರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು, ನಮಸ್ಕಾರ. ಧನ್ಯವಾದ. ಇದುವರೆಗೆ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ಸ್ಟೇಷನ್ ಗಾಣಗಾಪುರದ ರೈತ ವಿಶಾಲ್ ಕೃಷ್ಣ ಟಿಕೋಳೆ ಅವರೊಂದಿಗೆ ಎರೆಹುಳು ಗೊಬ್ಬರ ಮತ್ತು ಹೈನುಗಾರಿಕೆಯಲ್ಲಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾ ಸದಾನಂದ್ ಪೆರ್ಲಾ. ಈಗ ಮತ್ತೊಮ್ಮೆ ನಿತ್ಯ ಮೇಘ ಸಂದೇಶ ಕೇಳೋಣಂತ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಕೊಪ್ಪಳ, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 50%. ಬೀದರ್, ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 65%, ರಾಯಚೂರು ಜಿಲ್ಲೆಯೊಳಗ 40%, ಬಳ್ಳಾರಿ ಜಿಲ್ಲೆಯೊಳಗ 25%, ನೆರೆಯ ಸೊಲ್ಲಾಪುರ ಜಿಲ್ಲೆಯೊಳಗ 70% ಮತ್ತು ಜೈರಾಬಾದ್ನಲ್ಲಿ 60% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಅತಿ ಹಗುರದಿಂದ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಿಳಿದು ಬರುತ್ತದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಈಗ ಕೇಳೋಣ ಮಾಶಾಳದ ಮಲ್ಲಪ್ಪ ದಾಯಗೋಡಿ ಹಾಗೂ ಸಂಗಡಿಗರಿಂದ ಮೈಲಾರಲಿಂಗನ ಪದವನ್ನ. ಹಲೋ ಬಸವಣ್ಣ. ಸಹ್ಯದ ಮೌಲಾದ ಎಂಬದು ನಾಮ ತಂದೆದರು. ಇದುವರೆಗೆ ಮಾಶಾಳದ ಮಲ್ಲಪ್ಪ ದಾಯಗೋಡಿ ಹಾಗೂ ಸಂಗಡಿಗರಿಂದ ಮೈಲಾರಲಿಂಗನ ಪದ ಕೇಳಿದ್ರಿ. ಈಗ ಒಂದು ಕೃಷಿ ಹಾಡು ಕೇಳೋಣಂತ. ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದರ ಬರಚಕ್ಕ ಬೆಳಿತಾನ. ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದರ ಬರಚಕ್ಕ ಬೆಳಿತಾನ. ಮಳೆಯು ಬಂದರ ಬರಚಕ್ಕ ಬೆಳಿತಾನ. ಮಳೆಯು ಬಂದರ ಬರಚಕ್ಕ ಬೆಳಿತಾನ. ಕಾರ್ತವ ಜೋಳಕ್ಕ ಹಲವಾರು ಕೀಡಿ, ರೋಗಗಳು ಸಹಿತ ಕಡಿಮಿಲ್ಲ ನೋಡಿ. ಕಾರ್ತವ ಜೋಳಕ್ಕ ಹಲವಾರು ಕೀಡಿ, ರೋಗಗಳು ಸಹಿತ ಕಡಿಮಿಲ್ಲ ನೋಡಿ. ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದರ ಬರಚಕ್ಕ ಬೆಳಿತಾನ. ಮಳೆಯು ಬಂದರ ಬರಚಕ್ಕ ಬೆಳಿತಾನ. ಮಳೆಯು ಬಂದರ ಬರಚಕ್ಕ ಬೆಳಿತಾನ. ಕಳಿಕಸ ಕೂಡ ಕಾಡ್ತಾವ ಜೋಳನ ಮಂದಿಗೆ ಕಟಬಾಳ ಮಾಡ್ತಾದ ಹೈರಾಣ. ಕಳಿಕಸ ಕೂಡ ಕಾಡ್ತಾವ ಜೋಳನ ಮಂದಿಗೆ ಕಟಬಾಳ ಮಾಡ್ತಾದ ಹೈರಾಣ. ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದರ ಬರಚಕ್ಕ ಬೆಳಿತಾನ. ಮಳೆಯು ಬಂದರ ಬರಚಕ್ಕ ಬೆಳಿತಾನ.